ಭಕ್ತರೆಲ್ಲ ಕೂಡಿ ಬಹು ದೂರ ಓಡಿ ಪರಮ ಶಾಂತವನು ಬೇಡಿದರು. ಕರೆಯುತ್ತ ಸಿರಿಯನು ಕರೆಯುತ್ತ ಸಿರಿಯನು ತೊಡೆಯೊಳು ಕುಳಿತಿರ ಕರೆಯುತ್ತ ಸಿರಿಯನು ತೊಡೆಯೊಳು ಕುಳಿತಿರೆ ಪರಮ ಹರುಷವನು ತೋರಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ ನರಸಿಂಹರೂಪನಾದ ಶ್ರೀಹರಿ ಜಯ ಜಯ ಜಯವೆಂದು ಹೂವನು ತಂದು ಹರಿ ಹರಿ ಹರಿ ಎಂದು ಸುರಜನ ಕೂಡಿ ಜಯ ಜಯ ಜಯವೆಂದು ಹೂವನು ತಂದು ಹರಿ ಹರಿ ಹರಿ ಎಂದು ಸುರಜನ ಕೂಡಿ ಭಯ ನಿವಾರಣ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರಿ ನರಸಿಂಹರೂಪನಾದ ಶ್ರೀಹರಿ ಶ್ರೀರಾಮನು ಈತನೆ ಸಿಂಹರೂಪನಾದ ಶ್ರೀಹರಿ. ಈಗ ಬಲೀಂದ್ರನ ಬಗ್ಗೆ ಒಂದು ಹಾಡು. ಪ್ರತಿ ವರ್ಷದ ದೀಪಾವಳಿಯ ಬಲಿಪಾಡ್ಯಮಿಯಂದು ಅವನ ಇಚ್ಛೆಯಂತೆ ಭೂಮಿಗೆ ಬರುವ ಬಲೀಂದ್ರನನ್ನು ಹೇಗೆ ಹಾಡಿ ಹೊಗಳಿ ವರ್ಣಿಸಿದ್ದಾರೆ ಎಂಬುದನ್ನು ಈ ಹಾಡಿನ ಮೂಲಕ ತಿಳಿಯೋಣ. ವರುಷ ವರುಷ ಬರುವುದು ಅರಸು ದೀಪಾವಳಿ ಅರಿಶಿನವನದ್ದಿ ಮಡಿಯುಟ್ಟು ಮಡಿಯ ಕಟ್ಟಿ ಗೋವಿಗಾರತಿಯ ಬೆಳಗಾರೆ ಚಿನ್ನದ ಬಿಂದಿಗೆಯೊಳಗೆ ಸಣ್ಣಕ್ಕಿಯ ತುಂಬಿಟ್ಟು ಚಿನ್ನದ ಬಿಂದಿಗೆಯೊಳಗೆ ಸಣ್ಣಕ್ಕಿಯ ತುಂಬಿಟ್ಟು ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಪಟ್ಟೆಯ ದೋತ್ರವನ್ನುಟ್ಟು ಮುತ್ತಿನಂಚಿನ ಕೊಡೆ ಹಿಡಿದು ಪಟ್ಟೆಯ ದೋತ್ರವನ್ನುಟ್ಟು ಮುತ್ತಿನಂಚಿನ ಕೊಡೆ ಹಿಡಿದು ಬೆಳ್ಳಿ ಕುದುರೆಯ ನೇರಿ ಇಳೆಗೆ ಬಂದನೆ ಬಲೀಂದ್ರ ಬೆಳ್ಳಿ ಕುದುರೆಯ ನೇರಿ ಇಳೆಗೆ ಬಂದನೆ ಬಲೀಂದ್ರ ಚಿನ್ನದ ಬಿಂದಿಗೆಯೊಳಗೆ ಸಣ್ಣಕ್ಕಿಯ ತುಂಬಿಟ್ಟು ಚಿಂತಮನ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಶ್ರೀ ಮಹಾಭಕ್ತ ನೆನಿಸಿ ದರೆಯ ರಕ್ಷಿಪ ದೊರೆಯೆನಿಸಿ ಶ್ರೀ ಮಹಾಭಕ್ತನ ನೆನಿಸಿ ದರೆಯ ರಕ್ಷಿಪ ದೊರೆಯೆನಿಸಿ ಶ್ರೀರಮಣ ಬಾಗಿಲ ಕಾಯ್ದ ಬಲಿಬಂದನೆಯ ಮನೆಗೆ ಶ್ರೀರಮಣ ಬಾಗಿಲ ಕಾಯ್ದ ಬಲಿಬಂದನೆಯರ ಮನೆಗೆ ಚಿನ್ನದ ಬಿಂದಿಗೆಯೊಳಗೆ ಸಣ್ಣಕ್ಕಿಯ ತುಂಬಿಟ್ಟು ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಕಟ್ಟರೆ ಕಪಿಲೆಯ ಕರೆಯೇ ಬಿತ್ತರೆ ಭೂಮಿಯ ಬೆಳೆಯೇ ಕಟ್ಟದೆ ಕಪಿಲೆಯ ಕರೆಯೇ ಬಿತ್ತದೆ ಭೂಮಿಯ ಬೆಳೆಯೇ ಅವ ತನ್ನ ರಾಜ್ಯಕ್ಕೆ ಸುಖವ ತಂದನೆ ಬಲೀಂದ್ರ ಅವ ತನ್ನ ರಾಜ್ಯಕ್ಕೆ ಸುಖವ ತಂದನೆ ಬಲೀಂದ್ರ ಚಿನ್ನದ ಬಿಂದು ಕೈಯೊಳಗೆ ಸಣ್ಣಕ್ಕಿಯ ತುಂಬಿಟ್ಟು ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಉತ್ತಮರ ಮನೆಯಲ್ಲಿ ಬಲೀಂದ್ರನ ಕರೆಸಿದರೆ ಗ್ರಾಮ ನೈರ್ಮಲ್ಯ ಮತ್ತು ಗ್ರಾಮೀಣ ಸ್ವಚ್ಛತೆಯಲ್ಲಿ ಮಹಿಳೆಯರ ಜವಾಬ್ದಾರಿ ಮತ್ತು ಅವರ ಪಾಲ್ಗೊಳ್ಳುವಿಕೆ ಹೇಗೆ ಎಂಬುದರ ಬಗ್ಗೆ ನಮ್ಮ ಗ್ರಾಮೀಣ ಮಹಿಳೆಯರು ತಮ್ಮ ತಮ್ಮ ಅನಿಸಿಕೆಯನ್ನ ಹೇಳಲಿದ್ದಾರೆ. ಮಹಾತ್ಮ ಗಾಂಧೀಜಿ ಮತ್ತು ಪ್ರಧಾನಮಂತ್ರಿಯವರ ಗ್ರಾಮ ಸ್ವಚ್ಛತೆಯಲ್ಲಿ ನಮ್ಮ ಗ್ರಾಮೀಣ ಮಹಿಳೆಯರ ಪಾತ್ರ ಏನು ಅಂತಂದ್ರೆ, ನಮ್ಮ ಪರಿಸರ ಅಥವಾ ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕಾದ್ರೆ ನಮ್ಮ ಮನೆಯನ್ನು ನಾವು ಮೊಟ್ಟ ಮೊದಲು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಮನೆಯ ಸುತ್ತಮುತ್ತ ಕಸ ಕೊಳಕು ಇರದಂತೆ ನೋಡಿಕೊಳ್ಳಬೇಕು. ಮಳೆಗಾಲದಲ್ಲಿ ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಇದರಿಂದ ನೊಣ ಮತ್ತು ಸೊಳ್ಳೆಗಳು ಉತ್ಪತ್ತಿಯಾಗಿ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ಕಾಯಿಲೆಗಳು ಹರಡುತ್ತದೆ. ಹೆಚ್ಚು ಕೊಳಕು ನೀರು ಇರುವ ಕಡೆ ಡಿಡಿಟಿ ಅಥವಾ ಯಾವುದಾದರೂ ರಾಸಾಯನಿಕವನ್ನು ಸಿಂಪಡಿಸಿ ಸೊಳ್ಳೆ ಮತ್ತು ನೊಣಗಳ ಮೊಟ್ಟೆಯನ್ನು ನಾಶಪಡಿಸಬೇಕು ಎಂಬುದು ನನ್ನ ಅಭಿಪ್ರಾಯ. ಇದರ ಬಗ್ಗೆ ನೀನೇನ್ ಹೇಳ್ತೀಯ ಪ್ರೀತಿ? ಹಾಗೆಯೇ ಪ್ಲಾಸ್ಟಿಕ್ ಬಾಟಲ್, ಬೇಡವಾದ ಡಬ್ಬಿಗಳು, ತೆಂಗಿನ ಚಿಪ್ಪು, ಹಳೆಯ ಟೈರ್ ಇವುಗಳನ್ನು ಮನೆಯ ಸುತ್ತಮುತ್ತ ಬಿಸಾಡಿದರೆ ಇದರಿಂದ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ನೀರು ಶೇಖರಣೆಗೊಂಡು ಸೊಳ್ಳೆ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಈ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು. ಹಾಗೆಯೇ ನೀರು ಸಂಗ್ರಹಿಸುವ ತೊಟ್ಟಿಯನ್ನು 15-20 ದಿನಕ್ಕೊಮ್ಮೆಯಾದರೂ ತೊಳೆದು ಶುಚಿಯಾಗಿಟ್ಟುಕೊಳ್ಳಬೇಕು. ಮಳೆಗಾಲದಲ್ಲಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸಲು ಇಂಗು ಗುಂಡಿಗಳನ್ನು ಮಾಡಿಕೊಳ್ಳಬೇಕು. ಇದರಿಂದ ಮಳೆ ನೀರು ಪೋಲಾಗದಂತೆ ತಡೆಗಟ್ಟಬಹುದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಪದ್ಮಾವತಿ ಅವರೇ? ನನ್ನ ಪ್ರಕಾರ ನಮ್ಮ ಮನೆಯ ಕಸವನ್ನು 2 ವಿಭಾಗವಾಗಿ ವಿಂಗಡಿಸಬಹುದು. 1 ಹಸಿ ಕಸ, 2 ಒಣ ಕಸ. ಹಸಿ ಕಸ ಎಂದರೆ ನಾವು ದಿನನಿತ್ಯ ಆಹಾರಕ್ಕಾಗಿ ಬಳಸುವ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಸೊಪ್ಪಿನ ಬೇರು ಹಾಗೂ ಅಡಿಗೆ ಮನೆಯಲ್ಲಿ ಉಪಯೋಗಿಸಿಬಿಟ್ಟ ಆಹಾರ ಪದಾರ್ಥ ಇವುಗಳನ್ನು ಬೇರೆಯಾಗಿಟ್ಟುಕೊಂಡು ಅದನ್ನು ಹಸು ಇದ್ದರೆ ಅದಕ್ಕೆ ಹಾಕಬಹುದು. ಇಲ್ಲದಿದ್ದರೆ ಆ ಕಸದಿಂದ ಉತ್ತಮ ಸಾವಯವ ಗೊಬ್ಬರ ಮಾಡಿಕೊಳ್ಳಬಹುದು. ಹೇಗೆಂದರೆ ಮನೆಯ ಪಕ್ಕದಲ್ಲಿ 1 ಗುಂಡಿ ತೋಡಿ ಅದಕ್ಕೆ ಹೂ, ಗಿಡ, ಮರಗಳ ಕಸ, ಕಡ್ಡಿ, ಎಲೆ, ದರಗು ಇವುಗಳನ್ನು ಹಾಕಬೇಕು. ನಂತರ ನಮ್ಮ ಮನೆಯಲ್ಲಿ ಉಳಿದಿರುವ ಹಸಿ ಕಸವನ್ನು ಪ್ರತಿದಿನವೂ ಹಾಕುತ್ತಾ ಹೋದರೆ 15-20 ದಿನಗಳಲ್ಲಿ ಉತ್ತಮ ಸಾವಯವ ಗೊಬ್ಬರವಾಗುತ್ತದೆ. ಈ ಗೊಬ್ಬರವನ್ನು ಮನೆಯ ಹೂ, ಗಿಡ ಮತ್ತು ತರಕಾರಿ ಗಿಡಗಳಿಗೆ ಬಳಸಬಹುದು. ಇದರಿಂದ ನಮ್ಮ ಪರಿಸರ ಸ್ವಚ್ಛವಾಗುತ್ತದೆ, ಜೊತೆಗೆ ಉತ್ತಮ ಸಾವಯವ ಗೊಬ್ಬರವೂ ಆಗುತ್ತದೆ. ಒಣಕಸದ ಬಗ್ಗೆ ನೀವೇನಂತೀರಾ ಬನಶಂಕರಿಯವರೇ? ಒಣಕಸ ಅಂದ್ರೆ ಹಾಳಾದ ಪ್ಲಾಸ್ಟಿಕ್ ವಸ್ತುಗಳು, ಬೇಡದ ಬಲ್ಬ್ಗಳು, ಬಳಸಿಬಿಟ್ಟ ವಿದ್ಯುತ್ ತಂತಿ, ಬೇಡದ ಎಲೆಕ್ಟ್ರಾನಿಕ್ ವಸ್ತುಗಳು, ಪರಿಸರದಲ್ಲಿ ಕೊಳೆಯದ ವಸ್ತುಗಳನ್ನು ಬೇರ್ಪಡಿಸಿ ಗುಜರಿ ಅಂಗಡಿಗೆ ನೀಡಿದರೆ ನಮ್ಮ ಪರಿಸರವು ಸ್ವಚ್ಛ ಆದಂತೆ ಹಾಗೆ ಸ್ವಲ್ಪ ಹಣವೂ ಸಿಗುತ್ತದೆ. ಪರಿಸರದ ಬಗ್ಗೆ ನೀನೇನಂತೀಯ ವಿದ್ಯಾ? ಇನ್ನು ಶೌಚಾಲಯದ ವಿಚಾರವಾಗಿ ಹೇಳುವುದಾದ್ರೆ, ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಹೆಣ್ಮಕ್ಳು ಕಡ್ಡಾಯವಾಗಿ ಶೌಚಾಲಯ ಮಾಡಿಸಲೇಬೇಕು. ಗ್ರಾಮ ಪಂಚಾಯತಿಗಳು ಎಲ್ಲಾ ಬಡ ಕುಟುಂಬಗಳಿಗೂ ಉಚಿತವಾಗಿ ಶೌಚಾಲಯ ನಿರ್ಮಾಣಕ್ಕೆ ಸಹಾಯಧನವನ್ನು ಕೊಡುತ್ತದೆ. ಅದನ್ನು ಎಲ್ಲಾ ಮನೆಗಳವರು ಬಳಸಿಕೊಳ್ಳುವುದರಿಂದ ಆದಷ್ಟು ಕಾಯಿಲೆಗಳಿಂದ ದೂರ ಇರಬಹುದು. ನಮ್ಮ ಹೆಣ್ಣು ಮಕ್ಕಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಮದುವೆ ಮಾಡಿಕೊಡುವಾಗ ಶೌಚಾಲಯವಿಲ್ಲದ ಮನೆಗೆ ಹೆಣ್ಣನ್ನು ಕೊಡುವುದಿಲ್ಲ ಎಂದು ಕಡ್ಡಾಯವಾಗಿ ಹೇಳುವುದರಿಂದ ಎಲ್ಲ ಮನೆಗಳಲ್ಲಿಯೂ ಸ್ವಚ್ಛತೆಯ ಜಾಗೃತಿ ಮೂಡುತ್ತದೆ. ಇದರಿಂದ ಪರಿಸರವು ಸ್ವಚ್ಛತೆಯಿಂದ ಕೂಡಿರುತ್ತದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ರೇವತಿ ಅವರೇ? ಪ್ರತಿ ಗ್ರಾಮಗಳಲ್ಲಿ ಮಹಿಳಾ ಗ್ರಾಮ ಸಭೆ ಇರುತ್ತದೆ. ಇದಕ್ಕೆ ಎಲ್ಲಾ ಮಹಿಳೆಯರು ಭಾಗವಹಿಸುವುದರಿಂದ ಅಭಿವೃದ್ಧಿಯ ಬಗ್ಗೆ ತಿಳಿದುಕೊಳ್ಳಬಹುದು. ಪಂಚಾಯಿತಿಯಿಂದ ಮಹಿಳೆಯರಿಗೆ ಆಗುವ ಉಪಯೋಗಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ ಮತ್ತು ನಮ್ಮ ಮಹಿಳೆಯರ ಸಮಸ್ಯೆಯನ್ನು ಹೇಳಲು ಇದು ಒಂದು ವೇದಿಕೆಯಾಗಿರುತ್ತದೆ. ಇದರಿಂದ ಹಲವಾರು ಮಹಿಳೆಯರ ಬೇಡಿಕೆ ಈಡೇರುತ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳು ಸಂಘ ಸಂಸ್ಥೆಗಳಿಗೆ ಸೇರುವುದರಿಂದ ಇದರ ತಿಳುವಳಿಕೆ ಹೆಚ್ಚಾಗುತ್ತದೆ. ಇದಕ್ಕೆ ವಿಜಯ ಅವರೇ ನೀವೇನ್ ಹೇಳ್ತೀರಾ? ನಮ್ಮ ಮನೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ನಾವು ಗ್ರಾಮದ ಚರಂಡಿಗಳ ಸ್ವಚ್ಛತೆಗೆ ಪಂಚಾಯತ್ಗೆ ಬೇಡಿಕೆ ಇಡಬಹುದು. ಹಾಗೆ ಶಾಲೆಗಳ ಪರಿಸರವನ್ನು ಅಚ್ಚುಕಟ್ಟಾಗಿ ಇಡುವಂತೆ ನಾವು ನಮ್ಮ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಹೇಳಿಕೊಡಬೇಕು. ಇದರಿಂದ ಮಕ್ಕಳ ಮನಸ್ಸಿಗೆ ಇದು ಬೇಗ ಅರಿವಾಗುತ್ತದೆ. ಇದಲ್ಲದೆ ಇದನ್ನು ಬೀದಿ ನಾಟಕದ ಮೂಲಕವೂ ಎಲ್ಲರಿಗೂ ಅರಿವು ಮೂಡಿಸಬಹುದು. ನೀವು ಏನಂತೀರಾ ವಿಮಲಾ ಅವರೇ? ಇದು ಅಲ್ಲದೆ ಶಾಲೆಯ ಆಟದ ಮೈದಾನ, ಊರಿನ ದೇವಸ್ಥಾನಗಳು ಇದರ ಸ್ವಚ್ಛತೆಗೂ ಆದ್ಯತೆ ನೀಡಬೇಕು. ಎಲ್ಲಾ ಮಹಿಳಾ ಸಂಘಟನೆ ಶಾಲೆಯ ಮಕ್ಕಳು ಮಹಿಳಾ ದಿನದಂದು ಅಥವಾ ಗಾಂಧಿ ಜಯಂತಿಯಂದು ಶ್ರಮದಾನ ಮಾಡಿ ಊರಿನ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಡಬೇಕು. ಇದೇ ರೀತಿ ಪ್ರತಿ ಊರು ಸ್ವಚ್ಛವಾದರೆ ತಾಲೂಕೆ ಸ್ವಚ್ಛ, ಜಿಲ್ಲೆಯೇ ಸ್ವಚ್ಛ, ರಾಜ್ಯವೇ ಸ್ವಚ್ಛವಾಗಿ ಪ್ರಧಾನಮಂತ್ರಿಯ ಗ್ರಾಮ ಸ್ವಚ್ಛತೆಯ ಕನಸು ನನಸಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂಬುದು ನಮ್ಮ ಅಭಿಪ್ರಾಯವಾಗಿದೆ. ಈಗ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಒಂದು ಸಂಪ್ರದಾಯದ ಹಾಡು. ಬಾರಮ್ಮ ಬಾಬಾ ಬಾಬಾ.